ಆದರಣೀಯ ರೈತ ಬಾಂಧವರೇ, ಉದ್ಯಮಿಗಳೇ, ವ್ಯಾಪಾರಸ್ಥರೇ ಹಾಗೂ ಯುವ ಮಿತ್ರರೇ, ನಾನು ಅಶೋಕ್ ಎಸ್ ಅಲ್ಲಾಪುರ್, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಏಪ್ರಿಲ್ 23 ಹಾಗೂ 24ರಂದು ರಾಜ್ಯ ಮಟ್ಟದ ಲಿಂಬೆ ಉತ್ಸವವನ್ನು ಆಯೋಜಿಸುತ್ತಿದೆ. ಈ ಉತ್ಸವದಲ್ಲಿ 40 ಮಳಿಗೆಗಳು, ಲಿಂಬೆ ಹಾಗೂ ಸಿರಿಧಾನ್ಯದ ವಿವಿಧ ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ 2 ದಿವಸ ನುರಿತ ತಜ್ಞರಿಂದ ಲಿಂಬೆ ಹಾಗೂ ಸಿರಿಧಾನ್ಯಗಳ ಸಂಸ್ಕರಣೆ, ಮಾರುಕಟ್ಟೆ, ರಫ್ತು ಅವಕಾಶಗಳ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಜಾರಿಯಲ್ಲಿದ್ದು ವಿಜಯಪುರ ಜಿಲ್ಲೆಗೆ ಲಿಂಬೆ ಬೆಳೆ ಆಯ್ಕೆಯಾಗಿರುತ್ತದೆ. ಲಿಂಬೆಯ ಸಂಸ್ಕರಣೆ, ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಉತ್ತೇಜನಕ್ಕೆ ಪ್ರಾಶಸ್ತ್ಯ ನೀಡಿದ್ದು, ಈಗಾಗಲೇ 42 ಫಲಾನುಭವಿಗಳು %50 ಸರ್ಕಾರದ ಸಹಾಯ ಪಡೆದು ಉದ್ಯಮ ಸ್ಥಾಪಿಸಲಿದ್ದಾರೆ. ಈ ಉತ್ಸವವನ್ನು ಕೇಂದ್ರದ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಹಾಗೂ ರಾಜ್ಯ ತೋಟಗಾರಿಕಾ ಮಂತ್ರಿಗಳಾದ ಶ್ರೀ ಮುನಿರತ್ನರವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಉಮೇಶ್ ಕತ್ತಿರವರು, ಜಿಲ್ಲೆಯ ಸಂಸದರು, ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ನಿಗಮ ಮಂಡಳಿಯ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಲಿಂಬೆಯ ನಾಡು, ಸಿರಿಧಾನ್ಯಗಳ ಬೀಡು, ಜಿಲ್ಲೆಯ ರೈತರ ಆತ್ಮವಿಶ್ವಾಸ ಹೆಚ್ಚಿಸಲು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 2 ದಿನಗಳ ಲಿಂಬೆ ಉತ್ಸವವನ್ನು ಯಶಸ್ವಿಗೊಳಿಸಲು ರಾಜ್ಯ ಲಿಂಬೆ ಮಂಡಳಿಯಿಂದ ವಿನಂತಿಸುತ್ತೇನೆ. ಆತ್ಮೀಯರೇ, ವಿಜಯಪುರದ ಕಂದಗಲ್ಲ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಇದೇ ದಿನಾಂಕ 23 ಹಾಗೂ 24 ಏಪ್ರಿಲ್ 2022ರಂದು ಶನಿವಾರ ಮತ್ತು ರವಿವಾರದಂದು ಸಮಯ 10:30 ಸಾಯಂಕಾಲ 5:30 2 ದಿನಗಳ ಕಾಲ ಲಿಂಬೆ ಉತ್ಸವ ನಡೆಯಲಿದ್ದು, ಬನ್ನಿ, ಭಾಗವಹಿಸಿ, ಯಶಸ್ವಿಗೊಳಿಸಿ. ಧನ್ಯವಾದಗಳು. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಮುತ್ತಿನಂತ ಮನವ ಜನ್ಮ ವೈಬ್ಯಡಾಳಿಗೆ, ಮುತ್ತಿನಂತ ಮನವ ಜನ್ಮ ವೈಬ್ಯಡಾಳಿಗೆ, ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ, ಮುತ್ತಿನಂತ ಮನವ ಜನ್ಮ ವೈಬ್ಯಡಾಳಿಗೆ, ಮುತ್ತಿನಂತ ಮನವ ಜನ್ಮ ವೈಬ್ಯಡಾಳಿಗೆ, ಹೆಜ್ಜೆ ಹಾಕಿ ನಡೆಯೋ ಮೊದಲಿಗೆ, ಮಾಯ ಸೊಸಕ ಮೆಚ್ಚಿ ಸುಳ್ಳೆ ಬೀಳ್ಬೇಡೋ ಬಲಿಗೆ, ಸರದಿಂದ ಹೆಜ್ಜೆ ಹಾಕಿ ನಡೆಯೋ ಮೊದಲಿಗೆ ಮಾಯ ಸಂಸರ್ಕ ಮೆಚ್ಚಿ ಸುಳ್ಳ ಬೀಳಬೇಡೋ ಬಲಿಗೆ ಕಂಡರ ಮಕ್ಕಳ ಇದು ಮುಗಿಯದ ಗೋಳ ಹೆಂಡರ ಮಕ್ಕಳ ಇದು ಮುಗಿಯದ ಗೋಳ ಕಷ್ಟ ಕಡದ ಬಾರೋ ಬೈಲಿಗೆ ಎಷ್ಟೋ ಯವಲಿ ತಿರಾಗಿ ಹುಟ್ಟಿ ಬಂದೋ ಧರಣಿಗೆ ಎಷ್ಟೋ ಯವಲಿ ತಿರಾಗಿ ಹುಟ್ಟಿ ಬಂದೋ ಧರಣಿಗೆ ಮುತ್ತಿನಂತ ಮನವ ಜನ್ಮ ನವ ಜನ್ಮ ವೈಬಳಾಳಿಗೆ ಎಂಬುದು ನಾಶ ಮಾಡ್ತದ ಬೀಳ್ಬೇಡೋ ಮರವಿಗೆ ಗುಣ ನೋಡಿ ಗುರುವಿನ ಮಾಡಿಕೊ ಕೇಳಬೇಡ ಯಾರಿಗೆ ಆಸೆ ಎಂಬುದು ನಾಶ ಮಾಡ್ತದ ಬೀಳ್ಬೇಡೋ ಮರವಿಗೆ ಗುಣ ನೋಡಿ ಗುರುವಿನ ಮಾಡಿಕೊ ಕೇಳಬೇಡ ಯಾರಿಗೆ ಮಾಡೋ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ ಮಾಡ ಗುರುವಿನ ಭಕ್ತಿ ನಿನಗ ಸಿಗುತ್ತದ ಮುಕ್ತಿ ನನ್ನ ಮನ ಅರ್ಪಿಸಿ ಗುರುವಿಗೆ ಎಷ್ಟೋ ಯವಲಿ ತಿರಗಿ ಹುಟ್ಟಿ ಬಂದೋದರನಿಗೆ ಒತ್ತಿ ನನ್ನ ಮಾನವ ಜನ್ಮ ವೈಬೆಡಾಳಿಗೆ ಒತ್ತಿನಂತ ಮಾನವ ಜನ್ಮ ವೈಬೆಡಾಳಿಗೆ ಎಷ್ಟು ನಂಬಿಗೆ ಓಮದ ಕಂಬಳಿ ಹಗಲಿಗೊತ್ತ ಸೀತಳ ಬಿಂದಿಗೆ ಮಾಲಿಂಗರಾಯ ನಂಬಿಗೆ ಎಷ್ಟು ನಂಬಿಗೆ ಓಮದ ಕಂಬಳಿ ಹಗಲಿಗೊತ್ತ ಸೀತಳ ಬಿಂದಿಗೆ ಪಟ್ಟನ ಗುರುವಿನ ಸ್ಥಳಕ್ಕ ಒಂದನ ಸಿರಿಡೋಣ ಮಠಕ್ಕ ಪಟ್ಟನ ಗುರುವಿನ ಸ್ಥಳಕ್ಕ ಒಂದನ ಸಿರಿಡೋಣ ಮಠಕ್ಕ ಗುರುವಿನ ಗುಳಿ ಒಕ್ಕನ ಹೋಗಿ ಎಷ್ಟೋ ಯವಲಿ ತಿರಾಗಿ ಹುಟ್ಟಿ ಬಂದೋದರನಿಗೆ ಮುತ್ತಿನಂತ ಮಾನವ ಜನ್ಮ ವೈಬೆಡಾಳಿಗೆ ಮುತ್ತಿನಂತ ಮಾನವ ಜನ್ಮ ವೈಬೆಡಾಳಿಗೆ ಎಷ್ಟೋ ಯವಲಿ ತಿರಾಗಿ ಮಾಳಪ್ಪ ತಗಲು ದಂಡಿಗೆ ಅಂದ ಚಂದದ ಹೂವ ಎರ್ಚನ ಗುರುವಿನ ಮಂಡಿಗೆ ತಂಗಳಪ್ಪ ತರಿ ಎಳವಿ ಮಾಳಪ್ಪ ತಗಲು ದಂಡಿಗೆ ಚಂದ ಚಂದದ ಹೂವಯರ್ಚನ ಗುರುವಿನ ಮಂಡಿಗೆ ಗಂಟಿ ತೂಪರ ತಿಳಿದ ಎತ್ತಿ ಗುರುವಿಗೆ ಬೆಳಗಿದ ಇದುವರೆಗೆ ಜನಪದ ಸಂಗೀತದಲ್ಲಿ ನಿಡೋಣಿ ಗ್ರಾಮದ ಅಡಿಯಪ್ಪ ಅಲಿಯಾಬಾದ್ ಮತ್ತು ತಂಡದವರಿಂದ ಡೊಳ್ಳಿನ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.